ಪಂಡಿತಂ ಮನ್ಯಮಾನಃ ದಂದ್ರಮ್ಯಮಾಣಃ ಪರ್ಯಂತಿ ಮೂಢಾಃ ಅನ್ಯೇನೈವ ನೀಯಮಾನಃ ಯಥಾಂತಃ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನೇ ಪುನಃ ಪುನಃ ವಶಮಾಪದ್ಯತೆ ಮೇ. ನ ಸಾಂಬರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನೇ ಪುನಃ ಪುನರ್ವಶಮಾಪದ್ಯತೆ ಮೇ. ತೇ ಮೇ ವಶಂ ಆಪದ್ಯತೆ, ಮತ್ತೆ ಮತ್ತೆ ನನ್ನ ವಶದಲ್ಲಿಯೇ ಹೊಂದುತ್ತಾರೆ. ಪುನಃ ಪುನಃ ಮತ್ತೆ ಮತ್ತೆ ತೇ ಅವರು, ಅವರೊಂದು ಯಾರು ಯಾರು? ಮೂಢಂ ವಿತ್ತಮೋಹೇನ ಪ್ರಮಾದ್ಯಂತಂ ಮೂಢಂ, ಮೋಹಿತರಾದವರು, ಧನ ಕನಕಾದಿಗಳಲ್ಲಿ ಮೋಹಿತರಾದವರು, ಐಶ್ವರ್ಯದ ಮತ್ತಿನಲ್ಲಿ ಇದ್ದವರು, ಬಾಲಬುದ್ಧಿಯವರು, ಅವಿವೇಕಿಗಳು, ಈ ಸಂಪ್ರದಾಯವನ್ನು ಕಾಣದೇ ಇದ್ದವರು, ಇದೇ ಲೋಕವೇ ಸತ್ಯ ಅಂತ ಜೀವನ ಕಳೆದವರು, ಅಯಂ ಲೋಕ ನಾಸ್ತಿಪರ ಇದೆ, ಬಿಟ್ಟರೆ ಇನ್ನೊಂದು ಲೋಕ ಯಾವುದೂ ಇಲ್ಲ, ಈ ಲೋಕವೇ ಭೋಗದ ಅಂತಿಮ ಸ್ಥಿತಿಯಲ್ಲಿದ್ದಂಥ ಲೋಕ, ಇತಿ ಮಾನಿ ಎಂದು ಅವರು ಭಾವಿಸ್ತಾರೆ. ಅಂಥವರು ತೇ ಮೇ ಪುನಃ ಪುನಃ ವಶಂ ಆಪದ್ಯತೆ, ಅವರು ನನ್ನ ವಶದಲ್ಲಿ ಮತ್ತೆ ಮತ್ತೆ ಬರುತ್ತಾರೆ, ಮತ್ತೆ ಮತ್ತೆ ನನ್ನ ವಶಕ್ಕೆ ಹೋಗುತ್ತಾರೆ. ಭಾಷ್ಯ 55. ಅತಏವ ಮೂಢತ್ವಾತ್ ನ ಸಾಂಬರಾಯಃ ಪ್ರತಿಭಾತಿ. ಸಾಂಬರಾಯ ಇಲ್ಲದೆ ಹೋದವರು ಯಾರೋ ಅವರಿಗೆ ನ ಸಾಂಬರಾಯಃ. ಮೂಢರ ಸಹಜತೆ ಏನು ಅಂತಂದರೆ, ಮೊಟ್ಟ ಮೊದಲಿಗೆ ಭಗವಂತನ ಅಸ್ತಿತ್ವ ಮತ್ತು ಅದೃಷ್ಟ ವಿಷಯಗಳಲ್ಲಿ ನಾಸ್ತಿ ಇತಿ ಭಾವ. ಅದೃಷ್ಟ ಫಲಗಳು, ಪಾಪ ಪುಣ್ಯ ಲೋಕಗಳು ಇವೆಲ್ಲ ಅದೃಷ್ಟ ಫಲಗಳು, ಇವುಗಳ ಬಗ್ಗೆ ನಕಾರಾತ್ಮಕವಾದ ಭಾವ. ಆಗಲಿಕ್ಕಿಲ್ಲ ಹೋಗಲಿಕ್ಕಿಲ್ಲ ಹೋಗ ಸುಮ್ಮನೆ ಬರ್ತಿರ್ತಾರೆ. ಕಂಡವರು ಯಾರು? ಪ್ರಮಾಣ ಅಷ್ಟೇ ನಿಮಗಿದೆ. ಪ್ರಮಾಣ ಜೀವನ ಒಪ್ಪೋದೇ ಇಲ್ಲ. ಅವನು ನಮ್ಮನ್ನು ಟೆರರಿಸ್ಟ್ ಇದ್ದ ಹಾಗೆ. ಈ ಉಗ್ರವಾದಿಗಳಿಗೆ ಗೊತ್ತು ಗುರಿ ಇವರು ಅವರು ನಮ್ಮವರು ಬೇರೆಯವರು ಯಾವ ಭಾವವೂ ಇರೋದಿಲ್ಲ ಅವರಿಗೆ. ಹಂಗೆ ಕೊಲ್ಲೋದು ಕೊಲ್ಲೋದು ಕೊಲ್ತಾ ಹೋಗೋದು, ಹಂಗೆ ಹೊಡ್ಕೋತ ಹೋಗೋದು. ಅವರ ಮನಸ್ಸಿನ ಸ್ಥಿತಿಯನ್ನು ಹಾಗೆ ನಿರ್ಮಾಣ ಮಾಡಿರ್ತಾರಲ್ಲಿ. ಹೀಗಾಗಿ ಮಾರ್ಬೇ ಮಾರ್ ಅಂತೇಳಿ ಹಂಗೆ ಹೊಡೆದು ಹೊಡ್ಕೋತ ಹೋಗ್ತಾರೆ. ಇವ್ರು ನೋಡ್ರಿ, ಇವರೊಂಥರ ಆಧ್ಯಾತ್ಮಿಕ ಉಗ್ರವಾದಿಗಳು ಅಂತ ಅನ್ಬೇಕಾ? ಇವರಿಗೆ ಸ್ಪಿರಿಚುವಲ್ ಟೆರರಿಸ್, ಸ್ಪಿರಿಚುವಲ್ ಟೆರರಿಸ್. ಕಾರಣ ಏನಂದರೆ, ಇವರಿಗೆ ಗುರಿ ಇಲ್ಲ, ಇವರಿಗೆ ಇದೇ ಮಾರ್ಗ ಅನ್ನೋ ನಿರ್ದಿಷ್ಟವಾದ ಮಾರ್ಗ ಇಲ್ಲ, ಮೆಥಡಾಲಜಿ ಇಲ್ಲ, ಏನೂ ಇಲ್ಲ ಇವರಿಗೆ. ನ ಸಾಂಬರಾಯ ಅಂದರೆ ಅದೃಷ್ಟ ಲೋಕ ಅದೃಷ್ಟ ಫಲಗಳಲ್ಲಿ ವಿಶ್ವಾಸ ಇಲ್ಲದೇ ಇದ್ದಂಥವರಿಗೆ ನ ಸಾಂಬರಾಯ ಅಂತ ಕರೀತಾರೆ. ಇವರು ಪ್ರತಿಭಾತಿ, ಇವರು ಅತ್ಯಂತ ಹೇಳಬಹುದು ಅತ್ಯಂತ ಉತ್ಸಾಹಿತರಾಗಿರ್ತಾರೆ. ಯಾವುದರಲ್ಲಿ ಉತ್ಸಾಹಿತವಾಗಿರ್ತಾರೆ? ಪ್ರಮಾದ್ಯಂತಂ, ಪ್ರಮಾದ ಮಾಡಬಾರ್ದನ್ನು ಮಾಡಲಿಕ್ಕೆ ಭಾರಿ ಉತ್ಸಾಹದಿಂದ ಇರ್ತಾರೆ. ಬಾಲಂ, ಬಾಲಬುದ್ಧಿಯವರಾಗಿರ್ತಾರೆ. ಇಂಥವರು ಮೂಢಂ ವಿತ್ತ ಮೋಹೇನ ಮೂಢಂ, ಧನ ಕನಕಾದಿಗಳ ಸಂಗ್ರಹದಿಂದ ಮೌಢ್ಯದಿಂದ ಕೂಡಿರುತ್ತಾರೆ. ಇಂಥವರಿಗೆ ಅಯಂ ಲೋಕಃ ನಾಸ್ತಿ, ಈ ಲೋಕದ ಸುಖವೂ ಇಲ್ಲ, ಪರ ಇತಿಮಾನಿ, ಪರಲೋಕದ ಸುಖವೂ ಇಲ್ಲ. ಅಟ್ಲೀಸ್ಟ್ ಅವ ಈ ಲೋಕದಲ್ಲಿ ಸುಖ ಪಡೆದು ಹೋದರೆ ಮುಂದಿನ ಲೋಕದಲ್ಲಿ ಸುಖ ಪಡ್ತೀನಿ ಅನ್ನೋ ಭಾವಾದರೂ ಇದೆ ಅವನಿಗೆ. ಪುಣ್ಯಗಳನ್ನು ಮಾಡಿ ಸ್ವರ್ಗ ಪ್ರಾಪ್ತಿ ಮಾಡಿಕೊಂಡು ನಾ ಅಲ್ಲಿ ಸುಖವಾಗಿರ್ತೀನಿ ಅನ್ನೋಂಥ ಭಾವಾದರೂ ಇದೆ ಅವನಿಗೆ. ಇವನಿಗೆ ಇದೂ ಇಲ್ಲ, ಅದೂ ಇಲ್ಲ. ನ ಘರ್ಕ ನ ಘಾಟ್ಕ, ಅಗಸರ ನಾಯಿ. ಏನು ಅಗಸರ ನಾಯಿ? ಹಾಂ, ಧೋಬಿಕಾ ಕುತ್ತ ನ ಘರ್ಕ ನ ಘಾಟ್ಕ. ಅಗಸರ ನಾಯಿ ಮನೆಗೂ ಸೇರಿಲ್ಲ, ಊರಿಗೂ ಸೇರಿಲ್ಲ. ಘಾಟ್ಕ, ಹಾಗೆ ಇವನ ಪರಿಸ್ಥಿತಿ ಆಗ್ತದೆ. ನಾಸ್ತಿ ಪರಹ ಇದ್ದು ಮಾನಿ, ಮತ್ತೇನಾಗ್ತದೆ? ಪುನಃ ಪುನಃ ಮೇ ವಶಂ ಆಪದ್ಯತೆ, ಮತ್ತೆ ಮತ್ತೆ ನನ್ನ ವಶದಲ್ಲಿಯೇ ಬರ್ತಾರವರು. ಎಲ್ಲಿ ಹೋಗ್ತಾರವ್ರು? ಮತ್ತೆ ಪುನಃ ಇಲ್ಲೇ ಬರಬೇಕು ಅವರು. ಯಾಕೆಂದರೆ ಮುಕ್ತಿ ಅಂತೂ ಆಗಲಿಲ್ಲ ಅವರಿಗೆ, ಮುಕ್ತವಾಗುವ ಸಾಧ್ಯತೆ ಅಂತೂ ಇಲ್ಲ. ಪುನಃ ನಮ್ಮನ್ನೇ ಸೇರ್ತಾರೆ. ಅತಯವ ಮೂಢತ್ವಾತ ನ ಸಾಂಬರಾಯ ಪ್ರತಿಭಾತಿ. ಸಾಂಬರಾಯ ಅಂದ್ರೇನು? ಸಂಪರೇಯತೆ ಸಂಬರಾಯ ಪರಲೋಕ ತತ್ಪ್ರಾಪ್ತಿ ಪ್ರಯೋಜನ ಸಾಧನ ವಿಶೇಷ ಶಾಸ್ತ್ರೀಯ ಸಾಂಬರಾಯ. ಸಾಂಬರಾಯ ಅಂದರೆ ಏನು? ಸಂಪರೇ ಈಯತೆ, ಸಂಪರೇ ಈಯತೆ ಸಂಪರಾಯ. ಸಂಪರೇಯತೆ ಸಂಪರಾಯ, ಪರೆ ಅಂದರೆ ಆಚೆಯ ಲೋಕ, ಸಂಪರೆ ಅಂದರೆ ಚೆನ್ನಾಗಿ ತಿಳಿದಿರುತ್ತಾನೆ. ಆಚೆಯ ಲೋಕ ಅಂದ್ರೇನು? ಪರೋಕ್ಷ ಫಲ, ಪರೋಕ್ಷ ಮತ್ತು ನಿತ್ಯ ಪರೋಕ್ಷ ಫಲವನ್ನು ಚೆನ್ನಾಗಿ ತಿಳಿದಿದ್ದಾದರೆ ಅವನಿಗೆ ಸಂಪರಾಯ ಅಂತ ಕರೀತಾರೆ. ಈಗ ಇವನು ಯಾರು? ನಾವು ಮೂಢತ್ವದಿಂದ ಕೂಡಿದವನು ಅಂತ ಹೇಳ್ತೇವಲ್ಲ, ಇವನು ಯಾರವನು? ನ ಸಂಪರಾಯ, ಪರೋಕ್ಷ ಫಲಗಳಲ್ಲಿ ಇವನಿಗೆ ವಿಶ್ವಾಸ ಇಲ್ಲ. ಇಂತಹ ಮೂಢನಿಗೆ ಈ ಲೋಕದ ಆನಂದವೂ ಇಲ್ಲ, ಪರಲೋಕದ ಆನಂದವೂ ಇಲ್ಲ ಅಂತ ಶಾಸ್ತ್ರಕ್ಕೆ ಹೇಳಬೇಕಾಗಿದೆ. ಹೌದು, ಸಂಬರಾಯ ಪರಲೋಕ ತತ್ಪ್ರಾಪ್ತಿ ಪ್ರಯೋಜನ. ಪರಲೋಕ ಅನ್ನೋದೊಂದಿದೆ, ಅದೃಷ್ಟ ಫಲ ಅನ್ನೋದೊಂದಿದೆ, ಅದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು, ಅದೇ ಜೀವನದ ಸಾರ್ಥಕತೆ. ತತ್ಪ್ರಾಪ್ತಿ ಪ್ರಯೋಜನ, ಇದಕ್ಕಾಗಿ ವಿಶೇಷವಾದ ಶಾಸ್ತ್ರೀಯ ಸಾಧನಗಳಲ್ಲಿ ತೊಡಗಬೇಕು, ಅದೇ ಅದರಲ್ಲಿ ಅವನಿಗೆ ವಿಶ್ವಾಸ ಇಲ್ಲ. ನ ಸಾಂಬರಾಯ, ಇದಿಷ್ಟು ಸಂಪರಾಯ. ಅದೃಷ್ಟ ವಿಷಯಗಳಲ್ಲಿ ಉತ್ಸಾಹ, ಆಸಕ್ತಿ, ವಿಶ್ವಾಸ, ಶ್ರದ್ಧ, ಅದಕ್ಕಾಗಿ ಯಜ್ಞಯಾಗ ಹೋಮಾದಿಗಳು ತೊಡಗಬೇಕು ಅನ್ನುವಂತಹ ಉತ್ಸಾಹ, ಅದಕ್ಕಾಗಿ ಆ ಹಲವಾರು ಮಂತ್ರಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಅಲ್ಲಿರುವಂಥ ವಿಷಯ. ಇವಷ್ಟು ಯಾವನಿಗೆ ಇದೆಯೋ ಅವನು ಸಂಪರಾಯ. ಯಾವನಲ್ಲಿ ಇವು ಇಲ್ಲವೋ ಅವನು ನ ಸಾಂಬರಾಯ ಅರ್ಥ ಅಲ್ಲ. ಇವೆಲ್ಲವೂ ಇದ್ದವನು ಸಂಪರಾಯ, ಅದನ್ನು ವಿಶ್ಲೇಷಣೆ ಕೊಟ್ಟರು. ಆದರೆ ಅದು ನಮ್ಮ ವಿಷಯ ಅಲ್ಲ. ಈಗ ಯಾರಲ್ಲಿ ಇವು ಇಲ್ಲವೋ ಅವನು ನ ಸಾಂಬರಾಯ, ಅವನು ನಮ್ಮ ವಿಷಯವಾಗಿದ್ದಾನೆ. ಸಚ ಬಾಲಂ ಅವಿವೇಕಿನಂ ಪ್ರತಿ ನ ಭಾತಿ ನ ಪ್ರಕಾಶತೆ ನ ಉಪತಿಷ್ಠತೆ ಇತ್ತೇತತ್. ಅಂತಹ ಬಾಲಬುದ್ಧಿಯವನಾದ ಅವಿವೇಕಿನಂ ಪ್ರತಿ, ಅವನಿಗೆ ಅವನನ್ನು ಉದ್ದೇಶಿಸಿ, ಪ್ರತಿ ಶಬ್ದ ಇದೆ, ಅವನನ್ನು ಉದ್ದೇಶಿಸಿ ಏನು ಹೇಳ್ತಾ ಇದ್ದಾರೆ? ಈ ಆತ್ಮ ನ ಭಾತಿ ನ ಪ್ರಕಾಶತೆ ನ ಉಪತಿಷ್ಠತೆ ಇತ್ತೀತತ್. ಅವನಿಗೆ ಈ ಆತ್ಮ ಇದು ತಿಳಿಯುವುದಿಲ್ಲ, ಕಾಣುವುದಿಲ್ಲ, ಇದೆ ಅಂತ ಅನಿಸೋದಿಲ್ಲ ಅವನಿಗೆ. ಮತ್ತು ಇದರಿಂದಾಗಿ ಏನು ಮಾಡ್ತಾನೆ? ಮಾಡಬಾರದ್ದನ್ನು ಮಾಡ್ತಾನೆ. ಪ್ರಮಾದ್ಯಂತಂ ಪ್ರಮಾದಂ ಕುರುವಂತಿ ಪ್ರಮಾದಂ ಕುರುವಂತಂ ಪುತ್ರ ಪಶು ಆದಿ ಪ್ರಯೋಜನೇಶು ಪುತ್ರ ಪಶು ಆದಿ ಪ್ರಯೋಜನೇಶು ಆಸಕ್ತ ಮಾನಸಂ. ಏನು ಪ್ರಮಾದ ರೀ? ಏನು ಪ್ರಮಾದ ಅನ್ನೋದು? ಏನು ಅಪರಾಧ ಆಗ್ತದೆ? ಹಾಂ, ಅದು ನಮಗೆ ಅಪರಾಧ ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಎಲ್ಲರೂ ಅಪರಾಧ ಮಾಡಿದವಾಗ, ಎಲ್ಲರೂ ಅಪರಾಧವನ್ನೇ ಮಾಡ್ತಾ ಇದ್ದಾಗ ಅಪರಾಧ ಮಾಡಿದವರು ಅಪರಾಧ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಹಾಂ, ಏನು ಹೇಳ್ತೀರಿ? ಹೇಳ್ತಾರೆ ಏನು ಅಂದರೆ, ಪುತ್ರ ಪಶು ಆದಿ ಪ್ರಯೋಜನೇಶು ಆಸಕ್ತ ಮಾನಸಂ. ಇವುಗಳಲ್ಲಿ ಸದಾಕಾಲವೂ ಆಸಕ್ತರಾಗಿರ್ತಾರೆ, ಆತ್ಮನ ಬಿಟ್ಕೊಡ್ತಾರೆ, ಇದರಲ್ಲಿ ತಮ್ಮ ರುಚಿಯನ್ನು ತೋರಿಸ್ತಾರೆ. ಇದಕ್ಕೆ ಪ್ರಮಾದ ಅಂತ ಆಯ್ತಲ್ಲಪ್ಪ. ಪ್ರಮಾದಂ ಕುರುವಂತಂ, ಏನು ಪ್ರಮಾದ ಮಾಡಿದ್ದಾರೆ? ಪುತ್ರ ಪಶು ಆದಿ ಪ್ರಯೋಜನೇಶು ಆಸಕ್ತ ಮಾನಸಂ. ಮತ್ತಷ್ಟೇ ಅಲ್ಲ, ತಥಾ ವಿತ್ತಮೋಹೇನ ವಿತ್ತಂ ಇತ್ತೇನ ಅವಿವೇಕೇನ ಮೂಢಂ ತಮಸಾಚ್ಛನ್ನಂ ಸಂತಂ. ಏನು ಮಾಡಿದ್ದಾರೆ ಇವರು? ಪುತ್ರ ಪಶು ಆದಿ ಪ್ರಯೋಜನೇಶು ಎಂದು ವ್ಯಾವಹಾರಿಕವಾಗಿ ಲಭ್ಯವಿದ್ದ ಭೋಗಗಳಲ್ಲಿ ಆಸಕ್ತ ಮನಸಂ. ಶಬ್ದಸ್ಪರ್ಶ ವಿಷಯಾದಿ ಭೋಗಗಳೇನಿವೆಯೋ ಈ ಭೋಗಗಳಲ್ಲಿ ಆಸಕ್ತ ಮನಸಂ. ಇವರು ಯಾಕಷ್ಟು ಆಸಕ್ತಿ ವಹಿಸ್ತಾರೆ? ಅವಿವೇಕೇನ ಮೂಢಂ ತಮಸಾತ್ ತಮಸ ಆಚ್ಛನ್ನಂ ತಮಸ ಆಚ್ಛನ್ನಂ. ಅಲ್ಲ, ಆಚ್ಛನ್ನಂ ಕರೆಕ್ಟ್ ಅದು, ತಮಸ್ ಆಚ್ಛನ್ನಂ. ಅದು ನೋಡ್ತೇವೆ, ತಮಸ್ ಆಚ್ಛನ್ನಂ. ವಿತ್ತ ನಿಮಿತ್ತೇನ ಧನದ ನಿಮಿತ್ತವಾಗಿ ಇವನು ಅವಿವೇಕಿಯಾಗಿರುವುದರಿಂದಾಗಿ ಮೂಢಂ ಮೂರ್ಖತೆಯಿಂದ ಕೂಡಿದವನಾಗಿದ್ದರಿಂದಾಗಿ ತಮಸ್ ಆಚ್ಛನ್ನಂ ಸಂತಂ. ಯಾವುದರಿಂದ ಕವಿಯಲ್ಪಟ್ಟಿದ್ದಾನೆ? ಕತ್ತಲೆ ಎನ್ನುವ ಮುಸುಕಿನಿಂದ, ಕತ್ತಲೆ ಎನ್ನುವ ಮುಸುಕಿನಿಂದ ಈ ಬಾಲಬುದ್ಧಿಯ ಮಂದಬುದ್ಧಿಯ ಅವಿವೇಕಿಯನ್ನು ಆ ತಮಸ್ಸು ಇಲ್ಲ ಅದು ಇವನನ್ನು ಪೂರ್ತಿ ಕವರ್ ಆಚ್ಛನ್ನಂ ಆಚ್ಛಾದಿಸಲ್ಪಟ್ಟವನಾಗಿದ್ದಾನೆ. ಆಚ್ಛಾದನೆ ಕನ್ನಡ ಶಬ್ದ. ಆಚ್ಛಾದನೆ ಇನ್ನು ವ್ಯವಹಾರದಲ್ಲಿ ಮುಚ್ಚಳಿಕೆ ಅಂತ ಕರೀತಾರೆ, ಮುಚ್ಚಲ್ಪಟ್ಟಿದೆ ಅಂತಾರೆ, ಕವಿದು ಬಿಟ್ಟಿದೆ ಅಂತಾರೆ. ಬೆಸ್ಟ್ ಶಬ್ದ ಆಚ್ಛಾದನ. ತಮಸ್ ಆಚ್ಛನ್ನಂ ಸಂತಂ ಅಯಮೇವ ಲೋಕಃ ಯಃ ಅಯಂ ದೃಶ್ಯಮಾನಃ ಸ್ತ್ರೀಯನ್ನಪಾನಾದಿ ವಿಶಿಷ್ಟಃ ನಾಸ್ತಿ ಪರಃ ಅದೃಷ್ಟಃ ಲೋಕಃ ಇತಿ ಇಯಂ ಮನನಶೀಲಃ ಮಾನೀ ಪುನಃ ಪುನಃ ಜನಿತ್ವಾ ವಶಂ ಅಧೀತನ ಅಧೀನತಾಂ ಆಪದ್ಯತೆ ಮೇ ಮೃತ್ಯೋ ಮಮ. ಅವನ ಮನೋಭಾವನೆ ಹೇಗಿರ್ತದೆ, ಈ ನ ಸಾಂಬರಾಯ ಇದ್ದಾನಲ್ಲ ಇವನ ಮನೋಭಾವ ಹೇಗಿರ್ತದೆ ಎಳೆ ಎಳೆ ಬಿಡಿಸಿ ಹೇಳ್ತಾರೆ. ಅಯಂ ಲೋಕಃ ಅಂತಳಗ ಅಯಮೇವ ಲೋಕಃ. ಏನಾದರೂ ನಮಗೆ ಲಭ್ಯ ಇದ್ದಿದ್ದಾದರೆ ಇದು ಒಂದೇ ಲೋಕ, ಏನಾದರೂ ನಮಗೆ ಲಭ್ಯ ಇದ್ದಿದ್ದಾದರೆ ಇದು ಒಂದೇ ಆಯುಷ್ಯ, ಏನಾದರೂ ಲಭ್ಯ ಇದ್ದಿದ್ದಾದರೆ ಇದು ಒಂದೇ ವರ್ಷ, ಲಭ್ಯ ಇದ್ದಿದ್ದಾದರೆ ಇವತ್ತಿನ ಒಂದೇ ದಿವಸ. ಹಾಗಾದರೆ ಎಷ್ಟು ತಿನ್ನಬೇಕು ತಿನ್ನು, ಎಷ್ಟು ಮಜಾ ಮಾಡಬೇಕು ಮಜಾ ಮಾಡು, ಏನು ಮಾಡಬೇಕು ಮಾಡು, ಯಾಕೆ ಹಾರ್ಡ್ಲಿ ಒನ್ ಡೇ ಅಕೌಂಟ್ ಇಲ್ಲಿ ಒಂದೇ ದಿವಸನೇ ಜೀವನ ಮಾಡ್ತಿ, ಎರಡು ದಿವಸ ಯಾರು ಜೀವನ ಮಾಡ್ಯಾರ, ಒಂದೇ ದಿವಸ ಜೀವನ ಮಾಡು, ಆದ್ದರಿಂದ ಮಜಾ ಮಾಡು. ಅದೃಷ್ಟ ಲೋಕ ನಾಸ್ತಿ, ಈ ಲೋಕ ಬಿಟ್ಟರೆ ಇನ್ನೊಂದು ಲೋಕ ಇಲ್ಲ. ಎಲ್ಲಿ ಪಣ್ಯ, ಎಲ್ಲಿ ಪಾಪ, ಎಲ್ಲಿ ಲೋಕ, ಎಲ್ಲಿ ಪರಲೋಕ, ಸುಳ್ಳ ಎಲ್ಲ ಬಿಟ್ಬಿಡೋನು ನ ಸಾಂಬರಾಯ ಇವನು. ಅಯಮೇವ ಲೋಕಃ ಅಯಂ ದೃಶ್ಯಮಾನಃ, ಇಂದ್ರಿಯಗಳಿಗೆ ಲಭ್ಯ ಇದ್ದಂತಹ ಏನು ಲೋಕ, ಈ ಲೋಕವೇ ಸತ್ಯವಾದ ಲೋಕ. ದೃಶ್ಯಮಾನಃ ಇಲ್ಲಿ ಏನು ಸಿಗ್ತದೆ, ಸ್ತ್ರೀ ಅನ್ನ ಪಾನಾದಿ ವಿಶಿಷ್ಟ ಎಲ್ಲ ಸಿಗುತ್ತೆ, ಎಲ್ಲ ಭೋಗಗಳು ಸಿಗ್ತಾವೆ ಇಲ್ಲಿ. ನಾಸ್ತಿ ಪರಹ, ಇದನ್ನು ಹೊರತುಪಡಿಸಿ ಪರಲೋಕ ಅಂತ ಒಂದು ಏನು ಮಾತಾಡ್ತದೆ ಶಾಸ್ತ್ರ, ನಾಸ್ತಿ. ಅದೃಷ್ಟ ಲೋಕ ಅಂತ ಮಾತಾಡ್ತದೆ, ನಾಸ್ತಿ. ಇತಿ ಏವಂ ಮನನಶೀಲ ಮಾನಿ, ಈ ಪ್ರಕಾರವಾಗಿ ಅವನು ಚಿಂತನೆ ಮಾಡುತ್ತಾನೋ ಅವನು ಪುನಃ ಪುನಃ ಜನಿತ್ವ, ಮತ್ತೆ ಮತ್ತೆ ಹುಟ್ಟಿ ಬಂದು ಮರಣದ ವಶಕ್ಕೆ ಆಧೀನನಾಗುತ್ತಾನೆ. ಜನಿತ್ವ ವಶಂ ಆಧೀನತಾಂ ಆಪದ್ಯತೆ ಮೇ ಮೃತ್ಯೋ, ನನ್ನ ಮೃತ್ಯುವಿನ ಒಡೆತನದಲ್ಲಿದ್ದಂತಹ ಈ ಲೋಕದಲ್ಲಿ ಮತ್ತೆ ಮತ್ತೆ ಜನ್ಮಿಸಿ ನನ್ನ ವಶದಲ್ಲಿ ಬರುತ್ತಾನೆ. ಆದರೆ ಇವಷ್ಟು ಯಾರ ಬಗ್ಗೆ ಹೇಳಿದ್ದು, ಆ ಪ್ರೇಯಸ್ಸನ್ನು ಆರಿಸಿಕೊಂಡವ್ರ ಬಗ್ಗೆ. 56ನೇ ಭಾಷ್ಯ, ಯಹಾತು ಶ್ರೇಯ ಅರ್ಥಿ ಸಹ ಸಹಸ್ರೇಶು ಕಶ್ಚಿದೇವ ಆತ್ಮವಿದ್ಭವತಿ ತದ್ವಿಧ. ಯಹಾತು ಶ್ರೇಯಾರ್ಥಿ, ಶ್ರೇಯಸ್ಸನ್ನು ಹುಡುಕಿಕೊಂಡು ಹೋದವನು, ಶ್ರೇಯ ಮಾರ್ಗವನ್ನು ಆಯ್ದುಕೊಂಡವನು, ಯಹ ಶ್ರೇಯ ಅರ್ಥಿ, ಅರ್ಥಿ ಅಂದರೆ ಹುಡುಕೋದು, ಪ್ರಯತ್ನಿಸೋದು. ಬಯಸ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ, ಬಯಸಿ ಅದ್ರ ಬಗ್ಗೆ ಪ್ರಯತ್ನಿಸ್ಬೇಕು. ಅವನು ಅರ್ಥಿ, ಪುರುಷೇಣ ಅರ್ಚ್ಯತೆ ಇತಿ ಪುರುಷಾರ್ಥ. ಅರ್ಚ್ಯತೆ, ಅವನು ಹುಡುಕೊಂಡು ಹೋಗ್ತಾನೆ, ಪ್ರಯತ್ನಿಸ್ಕೊಂಡು ಹೋಗ್ತಾನೆ. ಈ ಹುಡುಕಿಕೊಂಡು ಹೋಗೋದು ಇನ್ ಸರ್ಚ್ ಆಫ್ ಅಂತ ನಾವು ಇಂಗ್ಲೀಷ್ ಕರಿತೇವೆ, ಇನ್ ಸರ್ಚ್ ಆಫ್. ಹೀಗೆ ಹುಡುಕೊಂಡು ಹೋಗೋದು, ಹೀಗೆ ಪ್ರಯತ್ನಿಸುವುದು, ಇದನ್ನು ಪುರುಷಾರ್ಥ ಅಂತ ಕರೀತಾರೆ. ಹಾಗೆ ಇಲ್ಲಿ ಇವನು ಕೂಡ ಅರ್ಥಿ. ಏನು ಅರ್ಥಿ? ಶ್ರೇಯ ಅರ್ಥಿ, ಶ್ರೇಯಸ್ಸನ್ನು ಆಯ್ದುಕೊಂಡಿದ್ದಾನೆ. ಅವನು ಯಾರವನು? ಸಹ ಕಶ್ಚಿತ್, ಸಹಸ್ರೇಷು ಕಶ್ಚಿತ್ ಇವ. ಸಾವಿರ ಸಾವಿರ ಜನರಲ್ಲಿ ಒಬ್ಬನು ಮಾತ್ರ ಆತ್ಮವಿದ್ಭವತಿ. ಇನ್ನು ಹುಡುಕೊಂಡು ಹೋಗೋರೇ ಕಡಿಮೆ, ಕೋಟಿ ಕೋಟಿಯಲ್ಲಿ ಒಂದು ಸಹಸ್ರವೋ ಅಥವಾ ಒಂದು ನೂರೋ, ಒಂದು ಇನ್ನೂರೋ, ಒಂದು ಐನೂರು. ಆಯ್ತಾ? ಆ ಹುಡುಕೊಂಡು ಹೋಗುವಂತಹ ಸಾವಿರ ಐನೂರು ಜನರು, ಅವರೆಲ್ಲರಿಗೂ ಇದು ಆತ್ಮವಿದ್ಯಾ ಪ್ರಾಪ್ತಿಯಾಗ್ತದೆ ಅಂತಿಲ್ಲ. ಅವರಲ್ಲಿ ಒಬ್ಬನಿಗೆ ಮಾತ್ರ ಆತ್ಮವಿದ್ಭವತಿ, ಆತ್ಮಜ್ಞಾನಿ ಆಗುತ್ತಾನೆ. ತದ್ವಿಧ, ಅಂತಹ ಒಬ್ಬ ಜ್ಞಾನಿ ನೀನು ಆಗ್ತೀಯ. ಯಾರಿವನೋ? ಸಹಸ್ರೇಷು ಏಕ. ಎಲ್ಲಿ ಏರಿಸ್ತಾನೆ ನೋಡ್ರಿ ನಾನು ಚಿಕ್ಕೇತನ ಹಾಗೆ. ಶ್ರವಣಾಯಾಪಿ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ. ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ. ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ, ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ. ಕೋಟಿ ಕೋಟಿ ಜನ ಇದ್ದಾರೆ, ಅವರಿಗೆ ಈ ಆತ್ಮವಿಚಾರವಾಗಿ ಶ್ರವಣ ಮಾಡಲಿಕ್ಕೂ ಆಗೋದಿಲ್ಲ. ಶ್ರವಣಾಯಾಪಿ ಬಹುಭಿ ಯಹ ನ ಲಭ್ಯ. ಕೇಳಬೇಕು ಅಂತಂದರೆ ಆತ್ಮವಿಚಾರ ಕೇಳಲಿಕ್ಕೇ ಸಿಗೋದಿಲ್ಲ. ಎಷ್ಟು ಕರೆಕ್ಟ್ ಹೇಳಲ್ಲ. ಆಗಿನ ಕಾಲಕ್ಕೂ ಹಿಂಗೆ ಇತ್ತು. ನಾವು ಸಫಿಸ್ಟಿಕೇಟೆಡ್ಡಾಗಿ ಶಬ್ದ ಬಳಸ್ತೀವಿ, ಅವರು ಸಾಂಪ್ರದಾಯಿಕವಾಗಿ ಚಾರುವಾಕ, ವೈಶೇಷಿಕ, ಹೀಗೆ ತ್ವೈತಿ ಅಂತ ಈ ಶಬ್ದಗಳನ್ನು ಉಪಯೋಗಿಸಿ ತೋರಿಸಿಕೊಡ್ತಿದ್ರು. ನೋಡಪ್ಪ, ಸುಲಭವಾಗಿ ಸಿಗೋದಿಲ್ಲ ಇದು ಅಂತೇಳಿ. ನಾವು ಆಧುನಿಕವಾಗಿ ಶಬ್ದ ಉಪಯೋಗ ಮಾಡ್ತೀವಿ. ಯಥೀಷ್ಟ್ ಅಂತ ಕರಿತೀವಿ, ಚಾರುವಾಕ ಯಥೀಷ್ಟ್. ಇನ್ನು ಈ ಆತ್ಮವಿಚಾರ ಕೆಲವು ಮಂದಿಗೆ ಸಿಕ್ಕಿದೆ, ಆದರೆ ಶೃಣ್ವಂತಹ ಅಪಿ ಅವರಿಗೆ ಅದು ಶ್ರವಣ ಪ್ರಾಪ್ತವಾದಾಗ್ಯೂ ಕೂಡ ಹಾಗೆ ಪ್ರಾಪ್ತವಾದಂತಹ ಎಷ್ಟೋ ಭಾವ ನ ವಿದ್ಯುಃ ಆತ್ಮಾನ, ಶ್ರವಣ ಆಗಿದೆ ಆದರೆ ಅವರಿಗೆ ಆತ್ಮ ಇನ್ನೂ ಸ್ಪಷ್ಟ ಆಗಿಲ್ಲ. ಹೀಗಾಗಿ ಯಾರಾದರೂ ಶ್ರವಣವನ್ನು ಕೊಡುವಂಥವರಿದ್ದದ್ದಾದರೆ ಆಶ್ಚರ್ಯೋ ವಕ್ತ. ಹಾಂ, ಇನ್ನು ಯಾವನಾದರೂ ಅಂತಹ ಶ್ರವಣವನ್ನು ಪಡ್ಕೋಬೇಕು ಅಂತ ಬಂದವನಾಗಿದ್ದರೆ ಬರುವ ಎಲ್ಲ 1, 2, 4 ಬರ್ತಾವು. ಎಷ್ಟು ಗಿಮಿಕ್ ಮಾಡಿದ್ರೆ ಇಷ್ಟಕ್ಕೆ ಬಂದು ಮುಟ್ಟಿರೋದು. 16 ವರ್ಷ ನಿಮ್ಮನ್ನು ಹುಡ್ಕೊಂಡ್ರೆ ಈಗ ಕ್ಲಾಸಿಗೆ ಬಂದು ಕೂಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಇಟ್ಕೊಂಬೋಣ. ಅಂದರೆ ನೀವು ಇಲ್ಲೇ ಉಳಿಬೇಕು ಅಂದರೆ ನಾನು ಎಷ್ಟು ತಪಸ್ಸು ಮಾಡಿದ್ದೀನಿ ನಿಮ್ಮ ಸಲುವಾಗಿ 16 ವರ್ಷ ತಾಳ್ಮೆ ಇಟ್ಕೊಂಡೇನೆ ಸವಿತಾ ಅಂತಾಳೆ. ನಮ್ಮ ತಾಳ್ಮೆಯನ್ನು ಕಡಿಮೆನಾ, ನಾವು 16 ವರ್ಷ ತಡ್ಕೊಂಡೇವೆ. ರೈಟ್, ನೀವು ತಪಸ್ಸು ಮಾಡಿದ್ರಿ, ನಾವು ತಪಸ್ಸು ಮಾಡಿದ್ವಿ. ಇವರಿಲ್ಲ ಬಂದು ಸೇರಬೇಕು ಅಂದರೆ ಎಷ್ಟು ಥರ ಗಿಮಿಕ್ ಮಾಡಿದ್ದು, ಏನೇನು ಸ್ಟೆಪ್ಸ್ಗಳನ್ನು ಹಾಕಿದ್ದು, ಪೇಪರ್ನಲ್ಲಿ ಹಾಕ್ಸಿದ್ದು, ಹ್ಯಾಂಡ್ಮಿಲ್ ಪ್ರಿಂಟ್ ಮಾಡಿದ್ದು, ಎಪ್ಪ ಎಪ್ಪ ಎಪ್ಪ ಎಪ್ಪ ಇಷ್ಟೆಲ್ಲ ಮಾಡಿದಾಗ ಆಶ್ಚರ್ಯ ಬದುಕು ಕೂತ್ಕೊಂಡ. 3 ಮಂದಿ 3 ಮಂದಿ 6 ಮಂದಿ, ಅವರೊಬ್ರಿಗೆ 7 ಮಂದಿ, ಸಪ್ತ ಋಷಿಗಳ ಥರ. ಏನ್ರಿ ಸಪ್ತ ಋಷಿಗಳು ಹೌದಲ್ಲ? ಸೊ ಇನ್ನು ವಕ್ತ, ಇವನು ಯಾವನು ವಕ್ತ? ಇವನು ಇವನು ಹೇಳೋನಿದ್ದಾನಪ್ಪ, ಬಂದರು ಹೇಳ್ತೀನಿ ಅಂತಾನೆ. ಜನ ಅಂತಾರೆ ಬೇರೆ ಕೆಲಸ ಇಲ್ಲ ಇವನಿಗೆ, ಇಷ್ಟೊಂದು ಏನು 3 ವರ್ಷ ಕೂತ್ಕೊಂಡು ಒಂದು ಕಡೆ ಕಲಿಸ್ಬೇಕಂತ. ಈ 3 ವರ್ಷ ಕೂತ್ಕೊಂಡು ಕಲಿಸೋದು ಏನಿದೆ ಅದರೊಳಗೆ? ನೀ ಆತ್ಮ, ಉಳಿದೆಲ್ಲ ಅನಾತ್ಮ ಅಂತ ಹೇಳಿಬಿಟ್ಟು ಮುಗಿದು. ಆದರೂ ಅವ ಆಶ್ಚರ್ಯ ವಕ್ತ. ಓಹೋ ಹೋ ಹೋ ಹೋ, ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ಇನ್ನು ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಅಂತ ಬಂದಾನಲ್ಲ, ಕುಶಲ. ಕುಶಲ ಅಂದರೆ ಅವನು ಅಷ್ಟು ಬುದ್ಧಿವಂತನಿದ್ದಾನೆ. ಕುಶಲ ಅವನು ಏನು ಪಡ್ಕೋತಾನೆ? ಆ ಕುಶಲನಿಂದ ಕುಶಲ ಅಸ್ಯ ಲಬ್ಧ ಕುಶಲ ಅನುಶಿಷ್ಟ. ಆ ಕುಶಲನನ್ನು, ಯಾವ ಕುಶಲ? ಆಚಾರ್ಯ. ಕುಶಲ ಆಚಾರ್ಯನನ್ನು ಅನುಸರಿಸಿಕೊಂಡು ಈ ಜ್ಞಾನವನ್ನು ಪಡೆದುಕೊಂಡು ಲಬ್ಧ ಅಸ್ಯ ಕುಶಲ, ಇವನು ಕೂಡ ಕುಶಲನು. ಮತ್ತು ಇನ್ನೊಬ್ಬರಿಗೂ ಹೇಳಿಕೊಡ್ತಾನೆ ಆಶ್ಚರ್ಯ. ಇದು ಕೂಡ ಆಶ್ಚರ್ಯ, ಕೊಡಲಿಕ್ಕೆ ಆಗದ ವಿಷಯವನ್ನು ಅವ ಕೊಡ್ತಾನೆ, ಪಡೆಯಲು ಅಸಾಧ್ಯವಾದ ವಿಷಯವನ್ನು ಪಡೀತಾನೆ. ಆಮೇಲೆ ಕೊಡಲು ಅಸಾಧ್ಯ ಪಡೆಯಲು ಅಸಾಧ್ಯವಾದದ್ದನ್ನು ಇನ್ನೊಬ್ಬರಿಗೆ ಮತ್ತೆ ಕೊಡ್ತಾನೆ. ಸರ್ಟಿಫಿಕೇಟ್ ಇಲ್ಲ, ಗೋಲ್ಡ್ ಮೆಡಲ್ ಇಲ್ಲ, ಆದರೂ ಕೊಡ್ತಾನೆ. ಇದು ಆಶ್ಚರ್ಯ ಹೌದಲ್ಲ? ಹೋಲ್ ಪ್ರಕ್ರಿಯೆ ಇಲ್ಲಿಗೆ ಬರೋದ್ರಿಂದ ಹಿಡ್ಕೊಂಡು ಇಲ್ಲಿ ಇಲ್ಲಿ ಇಲ್ಲಿ ಗುರುಕುಲ ಶುರು ಮಾಡೋದ್ರಿಂದ ಹಿಡ್ಕೊಂಡು ಇದು ಹೋಗಿ ಯಾರಿಗೆ ಲಭ್ಯವಾಗ್ತದೆ ಅಲ್ಲಿಂದ ಹಿಡ್ಕೊಂಡು ಕೊಡೋರಿಂದ ಹಿಡ್ಕೊಂಡು ತಗೊಳ್ಳೋರ ತನಕನೂ ಎಲ್ಲವೂ ಆಶ್ಚರ್ಯ ಪ್ರಕ್ರಿಯೆ. ಇಷ್ಟು ಆಶ್ಚರ್ಯ ಅನ್ನುವಂಥದ್ದು ನಾವು ಎಲ್ಲೂ ಕಂಡಿಲ್ಲ. ಹಂದಿಪುರಿಂದ ಹೊರಗೆ ಬಂದಾಗ ಹಿಂಗೆ ಅನಿಸಿತ್ತು ನಮಗೆ, ಆಹಾ ಏನು ಆಶ್ಚರ್ಯ, ಏನು ಆಶ್ಚರ್ಯ, ಈ ಆಶ್ರಮದಲ್ಲಿ 3 ವರ್ಷ ನಾವು ಇದ್ವಿ, ಹೆಂಗಿದ್ದು 3 ವರ್ಷ ಇಲ್ಲಿ ಅಂತ. ಮತ್ತೆ ಮತ್ತೆ ನಮ್ಮ ನಮ್ಮ ರೂಮ್ ನೋಡೋದು, ಮತ್ತೆ ಮತ್ತೆ ನಮ್ಮ ನಮ್ಮ ಬಿಲ್ಡಿಂಗ್ ನೋಡೋದು. ಪೂಜ್ಯ ಸ್ವಾಮೀಜಿ ಯಾರ ಜೊತೆ ಮಾತೇ ಆಡಲಿಲ್ಲ ಅವರು. ನಿಮ್ಮ ನಿಮ್ಮ ಟಿಕೆಟ್ ತೊಗೊಳ್ರಿ, ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಇಸ್ಕೊಡ್ರಿ, ಹೋಗ್ರಿ ಅಂತೇಳಿ ಹೋಗಿ ಬಾಗಿಲು ಹಾಕ್ಕೊಂಬಿಟ್ಟು ಹೊರಗೆ ಬರಲಿಲ್ಲ ಅವರು. ಮತ್ತೆ ನಾಟಕ ಶುರು ಆಗ್ತೀವಲ್ಲ ಅಂತೇಳಿ ಅವರು, ನಾವು 5 ನಿಮಿಷ 10 ನಿಮಿಷ 15 ನಿಮಿಷ ತಾರೀಕಾಯ್ತಾ ನಿಂತು ಬರ್ತಾರೆ, ಬರಲೇ ಇಲ್ಲ. ನಾನು ಟೈಮ್ ಆಯಿತು, ರೈಲ್ವೆ ಟೈಮ್ ಆಗಿತ್ತು, ಬಸ್ ಟೈಮ್ ಆಗಿತ್ತು, ಎಲ್ಲರೂ ಹೊರಟೋಗ್ಬಿಟ್ಟು. ಹಂಗೆ ಆಶ್ಚರ್ಯ ಪ್ರಕ್ರಿಯೆ, ಹೋಲ್ ಪ್ರಕ್ರಿಯೆ, ಇದು ಕೊಡೋದು ತಗೊಳ್ಳೋದು, ಗುರುಕುಲ ಆಚಾರ್ಯ ಮತ್ತು ಶಿಷ್ಯನಾಗಿ ಬಂದು ಬರೋದು, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೈತಿ ಜ್ಞಾನ, ಎಲ್ಲ ಎಲ್ಲ ಪ್ರಕ್ರಿಯೆ ಏನದ ಆಶ್ಚರ್ಯ. ಇದು ಯಾಕೆ ಬಂದ್ವಿ, ಯಾಕೆ ಕೂತ್ಕೊಂಡ್ವಿ ನಾವು, ಯಾಕೆ ಮೂರು ವರ್ಷ ಕೂತ್ಕೊಂಡ್ವಿ? ಮನೆಯಾಗಿನ ಜನ ಒಂದ ಕಡೆಗೆ ಮೂರು ವರ್ಷ ಇರುವುದಿಲ್ಲ, ನಡ್ನಡು ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಆಫ್ ತಗೋತಾರೆ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಮತ್ತೊಂದು ಹೋಗೋಣ, ಹಂಗೂ ಕೊಡ್ಬೇಕು ಆಶ್ಚರ್ಯ. ಅದನ್ನು ಹೈಲೈಟ್ ಮಾಡ್ತಾರೆ 57 ಭಾಷ್ಯ. ಶ್ರವಣಾಯಾಪಿ ಶ್ರವಣಾರ್ಥಂ ಶ್ರೋತೃಮಪಿ ಯಃ ಶ್ರೋತುಮಪಿ ಯಃ ನ ಲಭ್ಯಃ ಆತ್ಮ ಬಹುಭಿಹಿ ಅನೇಕೈಹಿ. ಏನೆಲ್ಲ ಶ್ರವಣ ಸಿಗ್ತದೆ, ಗರುಡ ಪುರಾಣ ಸಿಗ್ತದೆ, ಶಿವಪುರಾಣ ಸಿಗ್ತದೆ, ವಿಷ್ಣು ಪುರಾಣ ಸಿಗ್ತದೆ, ಭಾಗವತ್ ಸಿಗ್ತದೆ, ರಾಮಾಯಣ ಸಿಗ್ತದೆ, ಶ್ರವಣಕ್ಕೆ ಏನೆಲ್ಲ ಸಿಗ್ತದಪ್ಪ. ಆದರೆ ಅಯಂ ಆತ್ಮ, ಈ ಆತ್ಮ ವಿಚಾರ ನ ಲಭ್ಯ. ಅನೇಕರು ಅನೇಕರಿಗೆ ಇದು ಲಭ್ಯ ಇಲ್ಲ. ಆಸಕ್ತಿ ಇದೆ ಅವರಿಗೆ ಅಂತ ಲೆಕ್ಕ ಹಾಕೋಮಣಂತೆ. ಅವರು ಇರಬಹುದು ಮುಮುಕ್ಷುಗಳು, ಅದೂ ಲೆಕ್ಕಕ್ಕೆ ತಗೊಂಬಣಂತೆ. ಅವರು ಸನ್ಯಾಸಿಗಳೇ ಆಗಿರ್ಬೋದು ನಮ್ಮ, ಅವರೂ ಲೆಕ್ಕಕ್ಕೆ ತಗೊಂಬಣಂತೆ. ಆದರೂ ಅವರಿಗೆ ಆತ್ಮವಿಚಾರ ನ ಲಭ್ಯ. ಯಾಕೆ ನ ಲಭ್ಯ? ಅವರವರದೇ ಆದ ಪ್ರತಿಬಂಧಕಗಳು, ಅವರ ಒಳಗಿನ ಆಂತರಿಕ ಪ್ರತಿಬಂಧಕಗಳು ಅವ್ರಿಗೆ ಬಿಡುವುದಿಲ್ಲ. ಅನೇಕೈಹಿ ಬಹುಭಿ ಅನೇಕೈಹಿ ಅಯಮಾತ್ಮ ನ ಲಭ್ಯ. ಏನಕ್ಕೆ ನ ಲಭ್ಯ? ಶ್ರೋತುಮಪಿ ನ ಲಭ್ಯ, ಶ್ರವಣ ಮಾಡಲಿಕ್ಕೆ ಲಭ್ಯ ಇಲ್ಲ. ಮಾಡಿಸೋರಿದ್ರೂ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇವರು ಸಂಸಾರಸ್ಥರು ಮದುವೆ ಮುಂಜುವೆ ರಿಸೆಪ್ಷನ್ನು ನಾಮಕರಣ ಇತ್ಯಾದಿಗಳಲ್ಲಿ ಬ್ಯುಸಿ ಆಗಿದ್ದರೆ, ಈ ಸನ್ಯಾಸಿಗಳು ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಇಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಆ ಲೆಕ್ಚರ್ ಇದೆ, ಈ ಲೆಕ್ಚರ್ ಇದೆ, ಇದ್ರೊಳಗೆ ಬ್ಯುಸಿ ಆಗಿಬಿಡ್ತಾರೆ ಅವರು. ಅಂತೂ ಪ್ರತಿಬಂಧಕಗಳು ಅವರಿಗೂ ಇವೆ, ಪ್ರತಿಬಂಧಕಗಳು ಇವರಿಗೆ ಬಿಡೋದಿಲ್ಲ. ಆಯ್ತು. ಶುಣ್ವಂತಹ ಅಪಿ ಬಹವಹ ಅನೇಕೇ ಅನ್ಯೇ ಯಂ ಆತ್ಮಾನಂ ನ ವಿದ್ಯುಃ ನ ವಿದಂತಿ ಅಭಾಗಿನಃ ಅಸಂಸ್ಕೃತ ಆತ್ಮನಃ ನ ವಿಜಾನೀಯುಃ. ಇನ್ನು ಕೆಲವರಿಗೆ ಶೃಣುವಂತಹ ಅಪಿ ಬಹವಹ ಅನೇಕೆ ಅನ್ಯೇ, ಶ್ರವಣವು ಲಭ್ಯವಿದ್ದು ಅನೇಕರು ಶ್ರವಣವನ್ನು ಮಾಡಿದಾಗ್ಯೂ ಕೂಡ ಆತ್ಮಾನಂ ನ ವಿದುಹು, ಆತ್ಮನನ್ನು ಅವರಿಗೆ ತಿಳಿಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅಭಾಗಿನಃ, ಅಭಾಗಿನಃ ಕನ್ನಡದಲ್ಲಿ ಕೂಡ ಅಭಾಗಿನೇ, ಕನ್ನಡದಲ್ಲಿ ಅಭಾಗಿನ ಅಂತದೇ ಇಲ್ಲ. ಹಾಂ ಹಾಂ, ಅಭಾಗಿಗಳು, ಭಾಗ್ಯ ಇಲ್ಲ. ಶ್ರವಣ ಸಿಕ್ಕರೂ ಪಡ್ಕೊಳ್ಳೋ ಭಾಗ್ಯ ಇಲ್ಲ. ಯಾಕೆ? ಏನಾಯ್ತು ಅವ್ರಿಗೆ? ಅಸಂಸ್ಕೃತ ಆತ್ಮನ, ಅಂತಃಕರಣವು ಇನ್ನೂ ಸಿದ್ಧವಾಗಿಲ್ಲ. ಇಲ್ಲಿ ಆತ್ಮನ ಅಂದ್ರೆ ಏನಿಲ್ಲಿ? ಅಂತಃಕರಣ, ಮನಸ್ಸು ಬುದ್ಧಿಗಳಿನ್ನೂ ಸಿದ್ಧವಾಗಿಲ್ಲ. ತಸ್ಮಾತ್ ನ ವಿಜಾನೀಯು, ಆದ್ದರಿಂದ ಅವರು ಆತ್ಮನ ತಿಳಿದಿಲ್ಲ. ಕಿಂಚ ಅಸ್ಯ ವಕ್ತಾಪಿ ಆಶ್ಚರ್ಯ ಅದ್ಭುತ ಅದ್ಭುತವತ ಇವ ಅದ್ಭುತವತ್ ಇವ ಅನೇಕೇಶು ಕಶ್ಚಿದೇವ ಭವತಿ. ಕಿಂಚ ಅಸ್ಯ ವಕ್ತಾಪಿ ಆಶ್ಚರ್ಯ, ಹೀಗೆ ಹೇಳಿಕೊಡುವನೊಬ್ಬನಿದ್ದಾನಲ್ವೋ ಅವನು ಇನ್ನೂ ಆಶ್ಚರ್ಯ. ಏಕೆಂದರೆ ಅದ್ಭುತವತ ಇವ, ಅವನು ಹೇಳಿಕೊಡೋದು ಅತ್ಯಂತ ಅದ್ಭುತವಾದಂಥ ವಿಷಯ ಹೇಳಿಕೊಡ್ತಾ ಇದ್ದಾನೆ. ಕಣ್ಣಿಗೆ ಕಾಣೋದಿಲ್ಲ ಆದರೂ ತೋರಿಸೋ ಪ್ರಯತ್ನ ಮಾಡ್ತಾನೆ. ಆ ಉದಾಹರಣೆ, ಈ ಅನುಮಾನ, ಈ ಇನ್ಫರೆನ್ಸು, ಈ ದೃಷ್ಟಾಂತ ಹಾಕಿ ಅದನ್ನು ಹೆಂಗರೆ ಮಾಡಿ ತೋರಿಸೋಣ ಅಂತ ಪ್ರಯತ್ನ ಮಾಡ್ತಾನೆ, ಕನ್ವಿನ್ಸ್ ಮಾಡ್ತಾನೆ, ಅದು ಒಳಗೆ ಹೋಗಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಒಳಗೆ ತಗೊಳಿಕ್ಕೆ ಶಿಷ್ಯ ಪ್ರಯತ್ನಿಸ್ತಾನೆ ಇಲ್ಲೋ ಗೊತ್ತಿಲ್ಲ, ಆದರೆ ಗುರು ಮಾತ್ರ ಒಳಗೆ ತೂರಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇದು ದೊಡ್ಡ ಆಶ್ಚರ್ಯ, ಅದ್ಭುತವಾದ. ಏವ ಅನೇಕೇಶು ಕಶ್ಚಿದೇವ ಭವತಿ, ಅನೇಕರಲ್ಲಿ ಒಬ್ಬರು ಮಾತ್ರ ಇಂಥವರಿರ್ತಾರೆ. ತಥಾ ಶುತ್ವ ಅಪಿ ಅಸ್ಯ ಆತ್ಮನಃ ಕುಶಲ ನಿಪುಣ ಇವ ಅನೇಕೇಶು ಲಬ್ಧ ಕಶ್ಚಿದೇವ ಭವತಿ. ತಥಾ ಇನ್ನು ಶುತ್ವ ಅಪಿ, ಶ್ರವಣ ಮಾಡಿದ ನಂತರವೂ ಕೂಡ ಆತ್ಮನಃ ಕುಶಲ ನಿಪುಣಃ ಅತ್ಯಂತ ಅಧಿಕಾರಿಯಾದಂತಹ ಒಬ್ಬ ಶಿಷ್ಯ ಅವನು ಆತ್ಮನನ್ನು ಅನೇಕೇಶು ಲಬ್ಧ ಕಶ್ಚಿದೇವ ಭವತಿ, ಅನೇಕರಿಗೆ ಹೀಗೆ ಲಭ್ಯ ಇದ್ದರೂ ಒಬ್ಬರಿಗೆ ಮಾತ್ರ ಇದು ಲಭ್ಯವಾಗ್ತದೆ. ಅನೇಕರಿಗೆ ಶ್ರವಣ ಲಭ್ಯ ಆಗ್ತದೆ, ಆದರೆ ಇದನ್ನು ಗುರುತಿಸೋರು ಒಬ್ಬರು ಮಾತ್ರ. ಸೇಮ್ ಭಗವದ್ಗೀತೆ ಶ್ಲೋಕನೇ, ಇದೇ ವಿಚಾರವನ್ನು ಭಗವದ್ಗೀತೆಯಲ್ಲಿ ಆ ಥರ ಇಟ್ಟಿದ್ದಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ. ಅದಷ್ಟು ಇದೇ ವಿಷಯವನ್ನು ಅಲ್ಲಿಟ್ಟಿದ್ದಾರೆ. ಶುತ್ವಾಪೇನಂ ವೇದನ ಚೈವ ಕಶ್ಚಿತ್. ಸೇಮ್ ಎಲ್ಲೋ ಒಬ್ಬರು ಸಿಗ್ತದೆ. ಯಸ್ಮಾತ್ ಉಪಸಂಹಾರ ಮಾಡ್ತಾರೆ ನೋಡ್ರಿ, ಯಸ್ಮಾತ್ ಆಶ್ಚರ್ಯ ಜ್ಞಾತ ಕಶ್ಚಿದೇವ ಕುಶಲಾನುಶಿಷ್ಟ ಕುಶಲೇನ ನಿಪುಣೇನ ಆಚಾರ್ಯೇಣ ಅನುಶಿಷ್ಟ ಸನ್ನ. ಜ್ಞಾತ ಆಶ್ಚರ್ಯ, ಯಾರು ತಿಳಿತಾರೋ ಅದು ಆಶ್ಚರ್ಯ. ಅವನು ಯಾವನೋ ಒಬ್ಬನು. ಕುಶಲ ಅನುಶಿಷ್ಟ, ಅತ್ಯಂತ ಬುದ್ಧಿಯ ನಿಪುಣತೆಯಿಂದ ಇದನ್ನು ಗುರುತಿಸ್ತಾನೆ. ಮುಂದೆ ಅವನು ಆಚಾರ್ಯನೂ ಆಗ್ತಾನೆ. ಆಚಾರ್ಯನ ಇನ್ನೊಬ್ಬನು ಅತ್ಯಂತ ಸೂಕ್ಷ್ಮಗ್ರಾಹಿಯು ಮತ್ತು ಗುರುತಿಸ್ತಾನೆ, ಅವನು ಆಚಾರ್ಯನಾಗ್ತಾನೆ. ಹೀಗೆ ಈ ಕೊನೆಯ ವಾಕ್ಯದಲ್ಲಿ ಆಚಾರ್ಯ ಶಿಷ್ಯ ಸಂಪ್ರದಾಯ ಪರಂಪರೆಯನ್ನು ಸ್ತುತಿ ಮಾಡಿ ಆಗಿದೆ. ಅನುಶಿಷ್ಟ ಸನ್ನ ನನರೇಣಾವರೇಣ ಪ್ರೋಕ್ತ ಏಷ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೇ ಗತಿರತ್ರ ನಾಸ್ತಿ ಅಣೀಯಾನ್ ಹಿ ಅತರ್ಕ್ಯಮನು ಪ್ರಮಾಣಾತ್ ನ ನರೇಣಾವರೇಣ ಪ್ರೋಕ್ತ ಏಷ. ಸುವಿಜ್ಞೇಯ ಬಹುಧಾ ಚಿಂತ್ಯಮಾನ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹಿ ಅತರ್ಕ್ಯಮನು ಪ್ರಮಾಣ. ನರೇಣ ಅವರೇಣ ನರೇಣ ಏಷಃ ಬಹುಧಾ ಚಿಂತ್ಯಮಾನಃ ಅಪಿ ನ ಸುವಿಜ್ಞೇಯಃ. ನೋಡ್ರಿ ಹೀಗಿದೆ ನೋಡ್ರಿ, ಅವರೇಣ ನರೇಣ ಸಾಮಾನ್ಯವಾದ ಮನುಷ್ಯ ಅನಧಿಕಾರಿ ಪುರುಷ, ಎರಡು ಅರ್ಥ ಆಗ್ತದೆ. ಅವರೇಣ ಅಂದರೆ ಅಲ್ಪ ಪ್ರಮಾಣ, ಕಡಿಮೆ ಅಂತ ಅರ್ಥ, ಕೆಳಮಟ್ಟದ. ಕೆಳಮಟ್ಟದ ವಿದ್ಯಾರ್ಥಿ ಪಡೆಯೋ ಪ್ರಯತ್ನ ಮಾಡಿದರೆ ಅವನಿಗೆ ಸಿಗೋದಿಲ್ಲ. ಕೆಳಮಟ್ಟದ ಆಚಾರನ್ನು ಹೇಳಿಕೊಟ್ರೆ ಅದು ಫಲಕಾರಿ ಆಗೋದಿಲ್ಲ. ಕೆಳಮಟ್ಟದ ಆಚಾರ್ಯ ಮೇಲ್ಮಟ್ಟದ ಆಚಾರ್ಯ ಅಂತ ಇರ್ತಾರೇನ್ರಿ ಸ್ವಾಮಿ? ಹಾಗಿರ್ತಾರಪ್ಪ. ಹಾಂ ಹೌದಾ, ಲೋವರ್ ಕಾಸ್ಟ್ ಆಚಾರ್ಯ ಹೈಯರ್ ಕಾಸ್ಟ್ ಹಾಗಲ್ಲ. ಅಧಿಕಾರಿ ಅನಧಿಕಾರಿ, ಹಾಂ, ಅನಧಿಕಾರಿ ಗುರುವಿನಿಂದ ಆಚಾರ್ಯನಿಂದ ಹೇಳಲ್ಪಟ್ಟರೆ ಈಶಃ ನ ಸುವಿಜ್ಞೇಯ, ಇದು ಅವನಿಂದ ತಿಳ್ಕೊಳಿಕ್ಕಾಗೋದಿಲ್ಲ. ಅಥವಾ ಅನಧಿಕಾರಿ ಶಿಷ್ಯನು ಇದನ್ನು ಪಡೆಯುವ ಪ್ರಯತ್ನ ಮಾಡಿದರೆ ಬಹುಧಾ ಚಿಂತ್ಯಮಾನ ಅಪಿ ನ ಸುವಿಜ್ಞೇಯ, ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರೂ ಕೂಡ ಇದು ಅವನಿಗೆ ಅರ್ಥ ಆಗೋದಿಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಯಾವಾಗಲೂ. ಏನು ಕಾನ್ಸೆಪ್ಟ್ ನಾ ಹೇಳೇನು ನಿಮಗೆ, ಈ ಬ್ರಹ್ಮ ಅನ್ನೋದು ಒಂದು ಇದೇ ಅಂತಲ್ಲ, ಆ ಬ್ರಹ್ಮನೇ ನಾನು, ಇದೇ ಕಾನ್ಸೆಪ್ಟ್. ಆ ಆತ್ಮ ನಾನೇ ಅನ್ನುವುದನ್ನು ನನಗೆ ಗೊತ್ತಿಲ್ಲದೇ ಇದ್ದರಿಂದಾಗಿ ಇವರು ತಿಳಿಸ್ತಾ ಇದ್ದಾರೆ, ಅದೇ ಕಾನ್ಸೆಪ್ಟ್. 99 ಭಾಗ ಜನ ಆ ಕಾನ್ಸೆಪ್ಟ್ನಿಂದ ಬರೋದಿಲ್ಲ. ನಂಬರ್ ಒನ್, 99 ಜನ ಆ ಕಾನ್ಸೆಪ್ಟಿಂದ ಹೇಳೋದೂ ಇಲ್ಲ. ಅವರು ಹಿಂಗೆ ಆತ್ಮ ಅಸ್ಥಿ ಸಚ್ಚಿದಾನಂದಂ ಬ್ರಹ್ಮ ಅಸ್ಥಿ ಅಂತಲೇ ಹೇಳ್ತಾರೆ. ನಾವು ಹಂಗೆ ಹೇಳ್ತೀವಿ, ಆದರೆ ಅದ್ರ ಜೊತೆಗೆ ಇಮ್ಮಿಡಿಯೇಟ್ಲಿ ಒಂದು ಶಬ್ದ ಹಾಕಬೇಕಿರುತ್ತೆ, ಆ ಬ್ರಹ್ಮನೇ ನೀನು. ಒಂದು ಕ್ಲಾಸಲ್ಲಿ ಕಡಿಮೆ ಒಂದು 10 ಸಲ ಈ ಮಾತನ್ನ ಹೇಳಿರ್ತೀವಿ. ಮುಂದೆ ಹೋಗೋದೇ ಇಲ್ಲ, ನಾನು ಹೇಳಲೇಬೇಕದು. ಇದಕ್ಕೆ ನನಗೆ ಎಲ್ ಕೆ ಜಿ ಯು ಕೆ ಜಿ ಇದು ನೆನಪು ಬರ್ತದೆ. ಆ ಕೆ ಜಿ ಮಗು ಕೂತಿರ್ತದೆ, ಅವರು ಅಲ್ಲಿ ಕಮಲ ಅಂತ ಓದ್ತಾರೆ, ಇದು ಸುಮ್ಮನೆ ಕೂತಿರ್ತದೆ. ಬಾಜು ಹುಡುಗಿ, ಏಯ್ ಎಸ್ ಮೇಡಮ್ ಹೇಳ ಹೇಳ, ಎಸ್ ಮೇಡಮ್ ಹೇಳ, ಹ್ಞೂ ಅಲ್ಲಿ ಮತ್ತೆ ಕಮಲ ಅಂತ ಹೇಳಿ ಎದ್ದಿಲ್ಲ, ಎಸ್ ಮೇಡಮ್ ಹೇಳ, ಅದು ಹೇಳಂಗಿಲ್ಲ, ಇಲ್ಲಿ ಇದ್ದಾಳ್ರಿ ಬಂದಾಳ್ರಿ ಅಂತ ಇದೆ ಹೇಳ್ತು. ಹಿಂಗೆ ಅದು ನೆನಪಾಗ್ತದೆ ನನಗೆ, ಮತ್ತೆ ನನಗೆ ಹೇಳಬೇಕು ಅಂತ ಇಷ್ಟ ಆಗ್ತದೆ. ನೀ ಜೀವಲ್ಲ ನೀ ಬ್ರಹ್ಮ, ನೀ ಜೀವಲ್ಲ ನೀ ಬ್ರಹ್ಮ ಮೀ ಅಂತ ನಾ ಹೆಂಗೆ ಬ್ರಹ್ಮ ಆಗ್ತೀನಿ ಬ್ರಹ್ಮ. ಆಮೇಲೆ ಎಲ್ಲರಿಗೂ ಹೇಳೋದು, ಇವ ಬ್ರಹ್ಮನೇ ಇದ್ದಾನ, ಈಗ ಒಪ್ಕೊಂಡಿಲ್ಲ ಆಮೇಲೆ ಒಪ್ಕೋತ, ಈಗ ಒಪ್ಕೊಳಕ್ಕೆ ತಯಾರಿಲ್ಲ ಆಮೇಲೆ ಒಪ್ಕೋತಾನ, ಇವ ಬ್ರಹ್ಮನ ಅಂತ ಹೇಳೋದು. ಮತ್ತೆ ಅವನ ಬಗ್ಗೆ ನಾವನ್ನ ಹೇಳೋದು ಏನು ಮಾಡೋದು? ಅದಕ್ಕೆ ಅವರೇನ ಶಿಷ್ಯ ಅವರೇನ ಪ್ರೋಕ್ತ ಗುರು ಬಹುಧಾ ಚಿಂತ್ಯಮಾನ ನ ಸುವಿಜ್ಞೇಯ. ಎಷ್ಟು ಹೇಳಿಕೊಟ್ಟರು ಇವ ಎಷ್ಟು ಕೇಳಿದರೂ ಅಧಿಕಾರಿಗಳಲ್ಲದೆ ಹೋದಲ್ಲಿ ಇದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನನ್ಯ ಪ್ರೋಕ್ತಿ ಅನನ್ಯ, ನನ್ನ ಸಲುವಾಗಿ ಅನನ್ಯ ಪ್ರೋಕ್ತಿ, ಅನನ್ಯ ಪ್ರೋಕ್ತಿ, ಅನನ್ಯ ಪ್ರೋಕ್ತಿ ಅಂದರೆ ಅನ್ಯ ನ ಅನ್ಯ ಪ್ರೋಕ್ತಿ. ಇದರ ಇನ್ನೊಂದು ವಸ್ತು, ಇದನ್ನು ಇನ್ನೊಂದು ವಿಷಯ, ಬ್ರಹ್ಮ ಅನ್ನುವಂಥದ್ದು ಒಂದು ವಸ್ತು, ಬ್ರಹ್ಮ ಅನ್ನುವಂಥದ್ದು ಒಂದು ವಿಷಯ ಅಂತ ಹೇಳದೇ ಹೋದರೆ ಬ್ರಹ್ಮ ಅದು ನಿನ್ನ ಸಬ್ಜೆಕ್ಟು ಅಂತ ಹೇಳಿದ್ದಾದರೆ, ಅದು ನೀನೇ ಆಗಿದ್ದೆ ಅಂತ ಹೇಳಿದ್ದಾದರೆ, ಇದರೊಳಗೆ ಯಾವ ಮತ್ತೊಂದು ಗತಿನೇ ಇಲ್ಲ. ಅಂದ್ರೇನು, ಇನ್ನೆಫಿಟಬಲಿ ಅನಿವಾರ್ಯವಾಗಿ ನೀನು ಬ್ರಹ್ಮನೇ ಆಗಿ ಉಳಿಬೇಕಂತ. ಅನಿವಾರ್ಯ ಅಂದರೆ to be remained as a Brahman becomes inevitable to you. To be remained as Brahman, Brahmane aagi uliyuvudu ninna paalige paapa. Anivaryavagi hogutade neenu Brahmane gatihi atra nasti aniyanhi ಅತರ್ಕ್ಯಮಾಣ ಪ್ರಮಾಣಾತೆ. ಯಾವುದೇ ಮತ್ತೊಬ್ಬರು ಹೇಳ್ತಾರೆ, ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿದೆ, ಅಣುಪ್ರಮಾಣಕ್ಕಿಂತ ಸೂಕ್ಷ್ಮವಾಗಿದೆ, ತರ್ಕಕ್ಕೆ ನಿಲುಕದಂತಹದ್ದಾಗಿದೆ. ಅಂತಹ ಆ ಬ್ರಹ್ಮನನ್ನು ಅದು ನಿನ್ನ ಸ್ವರೂಪದ ಸ್ಥಿತಿಯೇ ಅಂತ ಬೇರೆ ಇನ್ನು ಯಾವುದಕ್ಕೂ ವಿಷಯವನ್ನು ಎತ್ಕೊಳ್ಳದೆ ಇದೇ ವಿಷಯವನ್ನು ತಿಳಿಸಿ ಹೇಳಿದ್ದಾದರೆ ಬಹುಶಃ ತಿಳ್ಕೋಬಹುದು, ಜ್ಞಾನ ಆಗಬಹುದು. ಅನ್ಯಥಾ ನ ಸುವಿಜ್ಞೇಯ. ಭಾಳ ಮುಖ್ಯ ಅಂದರೆ, ಪಡೆದುಕೊಳ್ಳುವವನು ಎಷ್ಟು ಅಧಿಕಾರಿ ಆಗಿರಬೇಕೋ ಹೇಳಿಕೊಡುವವನು ಕೂಡ ಅಷ್ಟೇ ಅಧಿಕಾರಿ ಆಗಿರಬೇಕು ಅಂತ ನನಗೆ ಅನ್ನಿಸ್ತು. ಸಂಪ್ರದಾಯ ವಿದ್ಯ ಸಂಪ್ರದಾಯವಾಗಿಯೇ ಕೊಡಬೇಕು ಅಂದರೆ ಕೊಡೋನು ಕೂಡ ಅಂಥ ಸಂಪ್ರದಾಯದಲ್ಲೇ ಬಂದಿರಬೇಕಾಗ, ಸುಮ್ಮ ಸುಮ್ಮನೆ ಸಿಗೋದಿಲ್ಲ. ಇದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.